ಮಣ್ಣಿನ ರಸಸಾರ ಇದ್ದಾಗ ನೀವು ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸಿದ್ರೆ ಅವು ಅತ್ಯಂತ ಹೆಚ್ಚು ಉತ್ಪತ್ತಿಯಾಗಿ ಬೆಳೆಗಳಿಗೆ ಅನುಕೂಲ ಮಾಡಿಕೊಡುತ್ತೆ. ಮಣ್ಣಿನ ರಸಸಾರ 6.5-7 ಇರಬೇಕು. ಅಂತಹ ತಟಸ್ಥವಾಗಿರುವಂತಹ ಮಣ್ಣಿಗೆ ನೀವು ಜೈವಿಕ ಗೊಬ್ಬರಗಳನ್ನು ಸೇರಿಸಬೇಕು. ಹಾಗೆ ಜೈವಿಕ ಗೊಬ್ಬರವನ್ನು ನೀವು ಶೇಖರಿಸಿ ಇಟ್ಟು ಉಪಯೋಗಿಸೋದಾದ್ರೆ ಅವುಗಳನ್ನು ತಂಪಾದ ಹಾಗೂ ಒಣಹವೆ ಇರುವಂತಹ ಸ್ಥಳದಲ್ಲಿ ಶೇಖರಣೆ ಮಾಡಬೇಕು. ಹಾಗೆ ಆ ಸ್ಥಳದಲ್ಲಿ ನೇರವಾಗಿ ಸೂರ್ಯನ ಕಿರಣಗಳು ಬೀಳಬಾರದು, ಅಂತಹ ಪ್ರದೇಶದಲ್ಲಿ ಶೇಖರಣೆ ಮಾಡಿಟ್ಟು ನೀವು ಉಪಯೋಗಿಸಬೇಕಾಗತ್ತೆ. ಹೀಗೆ ಮಾಡದೇ ಇದ್ರೆ ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಸತ್ತು ಹೋಗುತ್ತೆ. ನೀವು ಬೆಳೆಗಳಿಗೆ ಹಾಕುವಾಗ ನಿಮಗೆ ಬೇಕಾದಂತಹ ಪ್ರಮಾಣದಲ್ಲಿ ಸೂಕ್ಷ್ಮಾಣು ಜೀವಿಗಳು ಸಿಗೋದಿಲ್ಲ, ಹಾಗೆ ನಿಮಗೆ ಬೇಕಾದ ಪ್ರಯೋಜನನೂ ಸಹ ಸಿಗೋದಿಲ್ಲ. ಆದ್ರಿಂದ ನೀವು ನಾನು ಹೇಳ್ದಾಗೆ ಈ ಅಂಶಗಳನ್ನ ಗಮನದಲ್ಲಿಟ್ಟು ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸ್ಕೊಂಡ್ರೆ ನಿಮ್ಗೆ ಅವುಗಳಿಂದ ಸಂಪೂರ್ಣ ಲಾಭ ಸಿಕ್ಕತ್ತೆ. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮನ್ನ ಸಂಪರ್ಕ ಮಾಡಬಹುದು. 8867-7326-66. ನಮಸ್ಕಾರ. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಕೇಳಿಬರೋಣ ಒಂದು ಜನಪದ ಗೀತೆಯೊಂದನ್ನ. ಕಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ, ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ, ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ. ಚೌಡವ್ವ ಮಂಡಲ್ಲಿ ಓದರೀರಿ, ಮಾಯ್ಕಾತಿ ಚೌಡವ್ವ ಮಂಡಲ್ಲಿ ಓದರೀರಿ, ಮದ್ದೂರಿಂದಾಚೆ ಮಾಳವಳ್ಳಿ ಬಾಳೆ ಬಾಗಿದವೋ, ಮದ್ದೂರಿಂದಾಚೆ ಮಳವಳ್ಳಿ ತೋಪಲ್ಲಿ, ಮದ್ದೂರಿಂದ ಅಲ್ಲೆ ಒದುವರು ಬಾಳೆ ಬಾಗಿದವೋ, ಹೂ ಕಂಡು ಮಂಡೆ ಅಲ್ಲೆ ಒದುವರು ಬಾಳೆ ಬಾಗಿದವೋ. ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ, ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ, ತಾಯಿ ಚೌಡವ್ವನ ಪೂಜೆಗೆ ಬಾಳೆ ಬಾಗಿದವೋ, ನಮ್ಮ ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ.